This is Bhuvan Apurva Jha signing off. News and updates continue on the other side. Stay tuned. This broadcast came to you from the Delhi station of All India Radio. ಇದುವರೆಗೂ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸಂಯುಕ್ತ ರಾಷ್ಟಗಳ ಸಾಮಾನ್ಯ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಇದರ ನೇರ ಪ್ರಸಾರವನ್ನು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇದುವರೆಗೂ ಆಲಿಸಿದಿರಿ. ಆಕಾಶವಾಣಿ ಕಲಬುರಗಿ, ಸಮಯ 7 ಗಂಟೆ. ಕಾರ್ಯಕ್ರಮ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗ ಕಾರ್ಯಕ್ರಮದೊಳಗ ಮೊದಲಿಗೆ ನಿತ್ಯಮೇಘ ಸಂದೇಶ, ನಂತರ ಪ್ರಾಯೋಜಿತ ಕಾರ್ಯಕ್ರಮ ಅಂಬುಬಾಯಿ ಅಂಧ ಮಕ್ಕಳ ಶಾಲೆಯ ಮಾಹಿತಿ. ಪ್ರಾಯೋಜಕರು ಶ್ರೀಮತಿ ಅಂಬುಬಾಯಿ, ಅಂಧ ಮಕ್ಕಳ ಶಾಲೆ ಕಲಬುರಗಿ. ನಂತರ ಬೆಳೆಗಳ ಉತ್ಪಾದನೆಯಲ್ಲಿ ನ್ಯೂಯಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನ್ಯೂಯಾಲ್ಗಿ ನ್ಯಾನೋಬಯೋಟಿಕ್ ಸಂಸ್ಥೆ ಬೆಂಗಳೂರು. ನಂತರ ತಜ್ಞವಾಣಿ ಕೃಷಿ ಅರಣ್ಯ ಪದ್ಧತಿ ಕುರಿತು ಡಾ ಶಿವಪುತ್ರ ಅವರೊಂದಿಗೆ ಮಾಹಿತಿ ಕೇಳಲಿದ್ದೀರಿ. ಮೊದಲಿಗೆ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ ಮತ್ತ ಯಾದಗಿರಿ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 85%. ಬೀದರ್ ಮತ್ತ ನೆರೆಯ ಝೈರಾಬಾದ್ಗಳಲ್ಲಿ 90%. ರಾಯಚೂರು ಮತ್ತ ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 75%. ವಿಜಯಪುರ, ಕೊಪ್ಪಳ ಜಿಲ್ಲೆಗಳಲ್ಲಿ 70%. ಬಳ್ಳಾರಿ ಜಿಲ್ಲೆ ಒಳಗ 60% ಮತ್ತ ಬಾಗಲಕೋಟೆ ಜಿಲ್ಲೆ ಒಳಗ 65% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಚದುರಂಗ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ತಿಳಿದು ಬರ್ತದ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ನಿತ್ಯಮೇಘ ಸಂದೇಶ ಕೇಳಿದಿರಿ. ಈಗ

ಕಲಬುರಗಿಯ ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ದೃಷ್ಟಿಹೀನ ಬಾಲಕಿಯರ ಬಾಳಿನಲ್ಲಿ ಬೆಳಕು ತರಲು ಶ್ರಮಿಸುತ್ತಿದೆ. ಬಾಲಕರೇ ಮತ್ತು ಪೋಷಕರೇ, ಸಂಪೂರ್ಣವಾಗಿ ದೃಷ್ಟಿಯನ್ನು ಕಳೆದುಕೊಂಡ ಅಥವಾ ಅಲ್ಪ ಸ್ವಲ್ಪ ಕಾಣಿಸುವ 6-18 ವರ್ಷದೊಳಗಿನ ಅಂಧ ಬಾಲಕಿಯರ ಪ್ರವೇಶಕ್ಕೆ ಅವಕಾಶವಿದೆ. ಶಾಲಾ ಶಿಕ್ಷಣದ ಜೊತೆಗೆ ಉಚಿತ ವಸತಿ, ಆಹಾರ, ಬಟ್ಟೆಗಳನ್ನು ಒದಗಿಸಲಾಗುವುದು. ಸಂಪರ್ಕಿಸಿ ಮುಖ್ಯೋಪಾಧ್ಯಾಯರು ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ಕಲಬುರಗಿ. ಕರೆ ಮಾಡಿ 9535393900 9535393900. ಈಗ ತಜ್ಞವಾಣಿ ಕೃಷಿ ಅರಣ್ಯ ಪದ್ಧತಿ ಕುರಿತು ಡಾಕ್ಟರ್ ಶಿವಪುತ್ರಪ್ಪ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ತಜ್ಞವಾಣಿ ಎಲ್ಲ ರೈತ ಬಂಧುಗಳಿಗೂ ನಮಸ್ಕಾರ. ಈ ನನ್ನ ಜೊತೆಗೆ ಕಲಬುರಗಿಯೊಳಗಿರುವಂಥ ಕೃಷಿ ಮಹಾವಿದ್ಯಾಲಯದ ಕೃಷಿ ಅರಣ್ಯ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇರುವಂಥ ಡಾಕ್ಟರ್ ಶಿವಪುತ್ರಪ್ಪ ಬೊಮ್ಮನಳ್ಳಿ ಅವರದ್ರ ಅವರನ್ನು ಮಾತಾಡಿಸಿ ಈ ಕೃಷಿ ಅರಣ್ಯ ಪದ್ಧತಿ ಬಗ್ಗೆ ತಿಳ್ಕೊಳ್ಳೋಣ. ಬಹಳಷ್ಟು ವರ್ಷಗಳಿಂದ ನಾವು ಕೇಳ್ತಿದ್ದೀವಿ ಕೃಷಿ ಅರಣ್ಯ ಪದ್ಧತಿಯನ್ನು ಮಾಡಬೇಕು, ರೈತರು ಕೃಷಿ ಬೆಳೆಗಳ ಜೊತೆಗೆ ಈ ಅರಣ್ಯ ಮರಗಿಡಗಳನ್ನು ಬೆಳಿಬೇಕು ಅಂತೇಳಿ ಕೆಲವೊಂದಿಷ್ಟು ರೈತರು ಅದನ್ನು ಬೆಳೆದು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಇನ್ನೂ ಸಾಕಷ್ಟು ಜನ ರೈತರು ಈ ಕೃಷಿ ಅರಣ್ಯ ಪದ್ಧತಿಯನ್ನು ಅನುಸರಿಸೋದು ಬಹಳ ಅವಶ್ಯಕತೆ. ಅದಕ್ಕೆ ಇವತ್ತು ಇವರನ್ನು ಮಾತಾಡಿಸಿ ಈ ಕೃಷಿ ಅರಣ್ಯ ಪದ್ಧತಿ ಅಂದರೆ ಏನು, ಯಾವ್ಯಾವ ಮರಗಿಡಗಳನ್ನು ಹುಲ್ಲಿನ ಬೆಳೆಗಳನ್ನು ಬೆಳಿಬೋದು, ಅದರಿಂದ ರೈತರಿಗೆ ಆಗುವಂಥ ಲಾಭಗಳೇನು, ಮತ್ತು ಇದು ಈ ಕೃಷಿ ಅರಣ್ಯ ಪದ್ಧತಿ ಬೆಳಿಲಿಕ್ಕೆ ಏನಾದರೂ ಪ್ರೋತ್ಸಾಹ ಯೋಜನೆಗಳು ಅದಾವ ಅಂತೇಳಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುತ್ತಾ. ನಮಸ್ಕಾರ ಡಾಕ್ಟರ್ ಶಿವಪುತ್ರಪ್ಪ ಅವರ. ನಮಸ್ಕಾರ ಸರ್. ಸರಿ, ಈ ಕೃಷಿ ಅರಣ್ಯ ಪದ್ಧತಿ ಬಗ್ಗೆ ನಮ್ಮ ರೈತರಿಗೆ ಒಂದಿಷ್ಟು ವಿವರವಾದ ಮಾಹಿತಿ ಮಾಡಿಕೊಡ್ರಿ ಅಂತಂದ್ರೆ, ಮೊದಲಿಗೆ ಈ ಕೃಷಿ ಅರಣ್ಯ ಪದ್ಧತಿ ಅಂದ್ರೆ ಏನು ಅಂತ ತಿಳಿಸ್ತೀರಿ? ಹಾ ಸರ್, ಕೃಷಿ ಅರಣ್ಯ ಪದ್ಧತಿ ಅಂದ್ರೆ ಕೃಷಿಯಲ್ಲಿ ನಾವು ಅರಣ್ಯದ ಗಿಡಗಳನ್ನು ಬೆಳೆಯುವುದು ಮತ್ತು ಜಾನುವಾರುಗಳನ್ನು ಸಾಕುವುದು ಮತ್ತೆ ಹುಲ್ಲಿನ ಗಿಡಗಳನ್ನು ಅಥವಾ ಹುಲ್ಲಿನಿಂದ ಮೇವಿನ ಗಿಡಗಳನ್ನು ಬೆಳೆಯುವುದು, ಇದಕ್ಕೆ ಕೃಷಿ ಅರಣ್ಯ ಪದ್ಧತಿ ಅಂತಾರೆ ಸರ್. ಒಂದೇ ಜಾಗದಲ್ಲಿ ಇದು ಮಾಡ್ತಿರ್ತಾರೆ ಸರ್, ರೈತರು ಮಾಡ್ತಿರ್ತಾರೆ. ಮನೆಯಲ್ಲಿ ಜಾನುವಾರುಗಳನ್ನು ಸಾಕೋದು ಮತ್ತೆ ಒಡ್ಡಿನ ಮೇಲೆ ಗಿಡಗಳನ್ನು ಬೆಳೆಯುವುದು ಮತ್ತೆ ನಡು ಗಿಡಗಳನ್ನು ಬೆಳೆಯೋದು 4x4 ಅಥವಾ 5x5 ಅಥವಾ 6x6 ಅಥವಾ ಇನ್ನೊಂದು ಬ್ಲಾಕ್ ಪ್ಲಾಂಟೇಷನ್ ಅಂತೀವಿ ಸರ್. ಅಂದ್ರೆ ಹೊಲದಲ್ಲಿ ಜಾಗ ಇರುತ್ತೆ, ಮೂಲೆಯಲ್ಲಿ ಒಂದು 4 ಗುಂಟೆನೋ 2 ಗುಂಟೆನೋ ಪೂರ್ಣ ಪ್ರದೇಶನೇ ಗಿಡ ಬೆಳೆದ್ಬಿಡು. ಆ ಪೂರ್ಣ ಪ್ರದೇಶನೂ ಬೆಳೆಯಕ್ ಬರುತ್ತೆ ಸರ್. ಮತ್ತೆ ಮೂಲೆಯಲ್ಲೂ ನಾವು ಬೇಡಪ್ಪ ನಾವು ಒಳಗಡೆ ಬೆಳೆದ್ರೆ ಏನಂತ ಬರೀ ಸೇಡ್ ಬೀಳುತ್ತೆ, ಅದರಿಂದ ನೆರಳು ಬಿದ್ದು ನಮ್ಗೆ ಬೆಳೆ ಬೆಳೆದಿಲ್ಲ ಅಂತಂದ್ರು ಅಟ್ ಲೀಸ್ಟ್ ಒಂದು ಮೂಲೆಯಲ್ಲಿನೂ ಗಿಡಗಳನ್ನು ಬೆಳೆಯಬಹುದು ಸರ್. ಅಂದ್ರೆ ನಾವು 1x1 ಅಲ್ಲಿ ಬೆಳೆದ್ರೆ ಜಾಸ್ತಿ ಗಿಡಗಳನ್ನು ಬೆಳೆಯಬಹುದು. ಅದರಿಂದ ಸಣ್ಣ ಸಣ್ಣ ಉಡ್ಡು ಸಿಗುತ್ತೆ, ಕಟ್ಟಿಗೆ ಸಿಗುತ್ತೆ ಸರ್. ಅದು ಉರುವಲ್ ಆಗಿ ಯೂಸ್ ಮಾಡಬಹುದು ಅಥವಾ ಇತ್ತೀಚೆಗೆ ಪೇಪರ್ ಮತ್ತು ಪಲ್ಪ್ ಇಂಡಸ್ಟ್ರಿ ಅವರೆಲ್ಲ ಹೋಯ್ತಾ ಇದ್ದಾರೆ ಸರ್. ಅದು 8,000, 9,000, 10,000 ಟನ್ ಗಟ್ಟಲೆ ಹೋಯ್ತಾ ಇದ್ದಾರೆ ಸರ್. ಮತ್ತೆ ಅವರು ಬಂದು ಕೃಷಿ ಜಮೀನಲ್ಲೇ ಬಂದು ಅವರೇ ಕಟಾವು ಮಾಡಿಕೊಂಡು ಅವರು ಅಲ್ಲೇ ಪೇಮೆಂಟ್ ಮಾಡಿ ಹೋಯ್ತಾ ಇದ್ದಾರೆ ಸರ್. ಹಾಗಾದ್ರೆ ಈ ಅರಣ್ಯ ಮರಗಿಡಗಳನ್ನ ಬೆಳಿಬೇಕು ಅಂತಂದ್ರೆ ಈ ರೈತರು ಒಂದು ಸಾಂಪ್ರದಾಯಿಕವಾಗಿ ಬೆಳೀತಾ ಇರುವಂತ ಕೃಷಿ ಬೆಳೆಗಳ ಜೊತೆಗೆ ಬೆಳಿಬೇಕು. ಆಮೇಲೆ ಈ ಕೃಷಿ ಬೆಳೆಗಳ ಮೇಲೆ ಯಾವುದೇ ಒಂದು ದುಷ್ಪರಿಣಾಮ ಆಗಬಾರ್ದು ಅಂತಂದ್ರೆ ಎಲ್ಲೆಲ್ಲಿ ಅವು ವೈಜ್ಞಾನಿಕವಾಗಿ ಬೆಳಿಲಿಕ್ಕೆ ನೀವು ಅವರಿಗೆ ಶಿಫಾರಸು ಮಾಡ್ತೀರಿ? ಸರ್, ಮೊದಲನೇದಾಗಿ ಕೃಷಿ ಅರಣ್ಯದಲ್ಲಿ ಬದುಗಳು ಖಾಲಿನೇ ಇರುತ್ತೆ ಸರ್. ಅದರಲ್ಲಿ ಯಾರು ರೈತರು ಬೆಳೆದಿಲ್ಲ, ಬರೇ ತಿರುಗಾಡೋದಾಗುತ್ತೆ. ಬದುಗಳ ಸುತ್ತ ಅಥವಾ ಬದುಗಳಲ್ಲಿ 4x3 ಅಥವಾ 6x ಒಂದೊಂದು ಗಿಡಗಳು ಬೆಳೆಯುತ್ತೆ ಸರ್. ಅದು ಯಾವ ರೀತಿ ಅಂದರೆ ದೊಡ್ಡ ಗಿಡಗಳು ಅಂದರೆ ಒಂದು ಉದಾಹರಣೆಗೆ ತಗೋಬೋದಾದ್ರೆ ನಾವು ಒಂದು ಹುಣಸೆ ಮರ ತಗೋಬೋದು ಸರ್. ಅದರದ್ದು ಕವರ್ ಏನಿದೆ ಸರ್ ಭಾಳ ದೊಡ್ಡದಿರುತ್ತೆ, ಅದಕ್ಕಾಗಿ 8x ಅಥವಾ 6x ಆಗಿ ಬೆಳಿಬಹುದು ಸರ್. ಇನ್ನು ನಾವು ಸಾಗುವಾನಿ ತೊಗೊಂಡ್ರೆ 3x, 4x ಅಂತರದಿಂದ ಬೆಳಿಬಹುದು ಸರ್. ಹೊಲಗಳು ಬದುಗಳಲ್ಲಿ ಬೆಳೆಯೋದ್ರಿಂದ ಅಲ್ಲಿ ಒಂದು ವೇಳೆ ಮಳೆ ಗಿಳೆ ಬಂದರೂ ಅಲ್ಲಿ ಇದ್ದಂಥ ಮಣ್ಣು ಹರಿದೋಗಲ್ಲ ಸರ್, ಯಾಕಂದರೆ ಮಣ್ಣು ಹಿಡಿದಿಟ್ಕೊಳ್ಳುತ್ತೆ ಸರ್. ಇದರಿಂದಾಗಿ ಬದುಗಳೂ ಚೆನ್ನಾಗಿರುತ್ತೆ ಮತ್ತು ಫಲವತ್ತತೆಯೂ ಹೆಚ್ಚಾಗುತ್ತೆ ಸರ್. ಯಾಕಂದರೆ ಮರಗಳಿಂದ ಬೀಳ್ತಕ್ಕಂತಹ ಎಲೆಗಳು ಉದುರಿ ಬಿದ್ದ ತಕ್ಷಣ ಅವು ಏನಾಗುತ್ತೆ, ಸಮ್ಮರ ಮತ್ತು ಮಳೆಗಾಲದಲ್ಲಿ ಅದು ಕೊಳೆತು ಅದಕ್ಕೆ ಗೊಬ್ಬರ ಆಗುತ್ತೆ ಸರ್. ಅದರಿಂದ ಮಣ್ಣಿನ ಪೋಷಕಾಂಶಗಳು ಸರ್ ಹೆಚ್ಚಾಗುತ್ತೆ ಸರ್. ಮತ್ತು ಹೊಲಗಳ ಸುತ್ತಮುತ್ತಲೂ ಬೆಳಿಬೋದು ಸರ್, ಸುತ್ತಮುತ್ತ ಖಾಲಿ ಜಾಗ ಇದ್ದಲ್ಲಿ ಬೆಳ್ಳಿಯೊಳಗೆ ಸರ್. ಮತ್ತು ಅದನ್ನೇನೋ ಗಾಳಿ ತಡೆಯಾಗಿಯೂ ಬೆಳಿಬೋದು ಸರ್. ಅದರಿಂದ ಬೆಳೆಯೋದ್ರಿಂದ ರೈತರಿಗೆ ಅದರಿಂದ ಆದಾಯ ಸಿಗುತ್ತೆ ಸರ್. ಮತ್ತು ಹೊಲಗಳ ಮಧ್ಯದಲ್ಲಿಯೂ ಬೆಳಿಬೋದು ಸರ್. ಅಂದರೆ 4 meter x 4 meter ಅಥವಾ 6 meter x 8 meter ಮತ್ತು ಅದ್ರ ಜೊತೆಗೆ ಬೆಳೆಗಳನ್ನು ಬೆಳಿಬೋದು ಸರ್, ನಡುವೆ ಖಾಲಿ ಜಾಗ ಇರುತ್ತೆ ಸರ್. ಅಂದ್ರೆ ರೋ ಒಂದೊಂದು ರೋ ಮಾಡಿಕೊಂಡು ಅಥವಾ ಲೈನ್ ಮಾಡಿಕೊಂಡು ಬೆಳೆಯೋದ್ರಿಂದ ಮಧ್ಯೆ ಇರತಕ್ಕಂಥ ಜಾಗವನ್ನು ರೈತರು ಉಪಯೋಗ ಮಾಡ್ಕೋಬೋದು ಸರ್. ಅವರ ಬೆಳೆಗಳು ಬೆಳಿಬೋದು, ಕಾಯಿಪಲ್ಲೆಗಳನ್ನು ಬೆಳಿಬೋದು, ಅಥವಾ ನಾವು ಕಾಳು ಕಡಿಗಳಂತೆಲ್ಲ ಅದನ್ನೆಲ್ಲ ಬೆಳಿಬೋದು ಸರ್. ಅದು ಯಾವಾಗ ಎತ್ತರ ಆಗುತ್ತೆ ಅವಾಗ ಮತ್ತೆ ಒಂದು 4 ವರ್ಷ ಬಿಡಬೇಕಾಗತ್ತೆ ಸರ್. ಇಲ್ಲಿ ಕಟಾವು ಮಾಡಿದಕ್ಕೆ ಮತ್ತೆ ಇದೇ ರೀತಿ ಅವರು ಮಾಡ್ಕೋಬೋದು ಸರ್. ಸರ್, ಇನ್ನೊಂದು ಮುಖ್ಯವಾಗಿ ಈ ಮರಗಿಡಗಳನ್ನು ಹೊಲದಾಗ ಬೆಳಿಬೇಕು ಅಂತಂದ್ರೆ ನೆರಳು ಬೀಳೋದು, ಯಾವ ದಿಕ್ಕಿನಲ್ಲಿ ಅವನನ್ನು ನಾಟಿ ಮಾಡಿಕೊಂಡ್ರೆ ಈ ನೆರಳು ಅಂದರೆ ಗಿಡದ ನೆರಳು ಬೆಳೆಗಳ ಮೇಲೆ ಬೀಳೋದು ಕಡಿಮೆ ಆಗ್ತದೆ? ಹಾಂ ಸರ್, ಇದು ಒಂದು ಉತ್ತಮವಾದ ಕ್ವಶನ್ ಸರ್ ನೀವು ಕೇಳಿದ್ದು. ರೈತರಿಗೆ ಇದು ಬಹಳ ಮುಖ್ಯ. ನಾವು ಯಾವ ರೀತಿ ಬೆಳಿಬೇಕಂದ್ರೆ ಪೂರ್ವದಿಂದ ಪಶ್ಚಿಮ ದಿಕ್ಕಿಗೆ ಬೆಳೆಯಬೇಕು. ಇದು ತುಂಬಾ ಮಹತ್ವ, ಯಾಕಂದರೆ ನಾವು ಪೂರ್ವದಿಂದ ಪಶ್ಚಿಮ ಬೆಳೆಯಲ್ಲ ಅಥವಾ ಉತ್ತರದಿಂದ ನಾವು ದಕ್ಷಿಣಕ್ಕೆ ಬೆಳೆದ್ರೆ ಏನಾಗುತ್ತೆ, ಸೂರ್ಯನ ಕಿರಣಗಳು ಗಿಡದ ಮೇಲೆ ಬೀಳೋದ್ರಿಂದ ಗಿಡದ ನೆರಳು ಆ ಬೆಳೆಗಳ ಮೇಲೆ ಬೀಳುತ್ತೆ. ಇದರಿಂದ ಬೆಳೆಗಳ ಈಲ್ಡ್ ಏನಾಗುತ್ತೆ, ಬೆಳವಣಿಗೆ ಮೇಲೆ ಕುಂಠಿತ ಆಗುತ್ತೆ, ಮತ್ತೆ ಬೆಳೆಗಳ ಏನಾಗುತ್ತೆ ಈಲ್ಡ್ ಕಡಿಮೆ ಆಗುತ್ತೆ. ಯಾಕಂದ್ರೆ ತಾವು ಹೇಳೋದು ಪೂರ್ವ ಪಶ್ಚಿಮವಾಗಿ ಗಿಡಗಳನ್ನೇ ಬೆಳಿ ಸರ್. ಪೂರ್ವದಿಂದ ಪಶ್ಚಿಮಕ್ಕೆ ಹೋಗಂತಹ ಬಂಡುಗಳು ಅಂತೀವಿ ನಾವು, ಒಡ್ಡುಗಳ ಮೇಲೆ ಬೆಳೆಯಬಹುದು ಪೂರ್ವದಿಂದ ಪಶ್ಚಿಮಕ್ಕೆ. ಅದರಿಂದ ಏನಂತ, ಒಂದು ಗಿಡದ ನೆರಳು ಇನ್ನೊಂದು ಗಿಡದ ಮೇಲೆ ಬೀಳುತ್ತೆ, ನಾವು ಬೆಳೆದಂತ ಬೆಳೆಗಳ ಮೇಲೆ ಬೀಳುವುದಿಲ್ಲ. ಇದರಿಂದ ನಾವೇನಂತ, ಸೂರ್ಯನ ಬೆಳಕಿಗೆ ಕಾಂಪಿಟೇಷನ್ ಇರೋದಿಲ್ಲ ಬೆಳೆ. ಹೀಗಾಗಿ ನಾವು ಬೆಳೆದಂತಹ ಬೆಳೆಗಳು ಉತ್ತಮವಾಗಿ ಬೆಳೆಯುತ್ತದೆ, ಮತ್ತೆ ಅದರಿಂದ ಆದಾಯ ಚೆನ್ನಾಗಿ ಬರುತ್ತೆ. ಸರ್, ಈಗ ಕೃಷಿ ಅರಣ್ಯಗಳನ್ನು ಬೆಳೆಯೋದ್ರಿಂದ ಲಾಭಗಳು ಏನೇನಾಗ್ತವಂತ್ರಿ? ಸರ್, ಕೃಷಿ ಅರಣ್ಯದಿಂದ ಬೆಳೆದ ಹಲವಾರು ಲಾಭಗಳಿದೆ ಸರ್. ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ನಾವು ಆಕ್ಚುಲಿ ಗಿಡಗಳು ಬೆಳೆಯೋದ್ರಿಂದ ಸರ್, ಹುಟ್ಟಿದ್ರಿಂದ ನಾವು ಸಾಯುವವರೆಗೂ ಅದ ಗಿಡಗಳಿಂದ ಲಾಭ ಇದೆ ಸರ್. ಒಂದು ಹಿಂದಿ ಹಾಡು ಇದೆ ಸರ್, ಒಂದು ಅದು ಏನಂತಂದ್ರೆ, ಜೀತೆವು ಲಕಡಿ ಮರತೆವು ಲಕಡಿ ಅಂತ. ಅಂದ್ರೆ ಸರ್, ಜೀವನ ನಮ್ದು ಏನು ಶುರುವಾಗುತ್ತಲ್ಲ ಸರ್, ಅಲ್ಲಿಯಿಂದನೇ ಶುರುವಾಗುತ್ತೆ ಸರ್. ನಮ್ಗೆ ಕಟ್ಟಿಗೆ ಬೇಕಾಗುತ್ತೆ ಸರ್, ಸಂಬಂಧ ಕಟ್ಟಿಗೆ ಜೊತೆ ಸಂಬಂಧ. ನಾವು ಭೂಮಿಗೆ ಬಂದ ನಮ್ಮ ಕಟ್ಟಿಗೆ ಸಂಬಂಧ ಶುರುವಾಗುತ್ತೆ ಸರ್. ಮತ್ತೆ ಸಾಯುವವರಿಗೂ ಸರ್, ನಾವು ಸತ್ರು ಕೂಡ ಅದ್ರ ಜೊತೆಗೆ ಸಂಬಂಧ ಇರುತ್ತೆ. ಅದು ಹೇಗೆ ಅಂದ್ರೆ ಸರ್, ನಾವು ಹುಟ್ಟಿದಕ್ಕೆ ನಮ್ಗೆ ತೊಟ್ಲ ಬೇಕೇ ಬೇಕು ಸರ್. ಹುಟ್ಟಿದ ಮಗನ ಹೆಸರು ಸ್ಟಾರ್ಟ್ ಆಗುತ್ತೆ ಸರ್. ಯಾರಿದ್ರು ಹಾ ಸರ್, ಬಟ್ ತೊಟ್ಲಗಾದ ಬೇಕು. ಮಗಳಿದ್ರಂದ್ರೆ ಮಗಳಿಗೆ ತೊಟ್ಲ ತಂದು ಕೊಡಬೇಕು ಸರ್. ತೊಟ್ಲಕ್ಕೆ ಏನು ಸರ್, ನಾವು ಬೇಕಂದ್ರೆ ಕಟ್ಟಿಗೆ ಮಾಡಿಸ್ಬೇಕಂತ ಸರ್. ಯಾಕಂದ್ರೆ ಕಟ್ಟಿಗೆ ಚೆನ್ನಾಗಿರುತ್ತೆ, ಲುಕ್ನು ಚೆನ್ನಾಗಿರುತ್ತೆ ಸರ್. ಅದು ಮತ್ತೆ ತಣ್ಣಗಿರುತ್ತೆ ಸರ್ ಕಟ್ಟಿಗೆದು. ಮಕ್ಕಳು ಓ ಬೆಳೀತಾ ಬೆಳೀತಾನೆ ಏನಾಗುತ್ತೆ ಸರ್, ಅವ್ರಿಗೆ ಪೆನ್ಸಿಲ್ ಬೇಕು ಸರ್. ಪೆನ್ಸಿಲ್ ಇದ್ರದ್ದು ಸರ್, ಮತ್ತೆ ಅದು ಕಟ್ಟಿಗೆ ಮಾಡಿದ್ ಸರ್. ಮತ್ತೆ ಬರೆಯಕ್ಕೆ ಪೇಪರ್ ಬೇಕು ಸರ್. ಪೇಪರ್ ಎಲ್ಲಿಂದ ಬರುತ್ತೆ ಸರ್? ಅದು ಕಟ್ಟಿಗೆಯಿಂದ ಬರುತ್ತೆ ಸರ್. ಮತ್ತೆ ಅವ್ರು ಬೆಳೀತಾ ಬೆಳೀತಾ ಅವ್ರು ಕುಂದ್ರಕ್ಕೆ ಚೇರ್ ಬೇಕು ಸರ್, ಕುರ್ಚಿ ಬೇಕು, ಟೇಬಲ್ ಬೇಕು. ಅದು ಎಲ್ಲಿಂದ ಸರ್? ಎಲ್ಲ ಕಟ್ಟಿಗೆ ಇದೆ ಸರ್. ಬಟ್ ತಾವು ಹೇಳೋದು ಕಟ್ಟಿಗೆದು ನಮ್ದು ಸಂಬಂಧ ಬಹಳ ಇದೆ ಅಂತ ತಾವು ಹೇಳ ಇದೆ ಸರ್. ನಾವು ಯಾಕೆ ವಯಸ್ಸಾದ್ರೂ ನಾವು ಊರುಗೋಲು ಊರುಗೋಲು ಬೇಕಂತಂದ್ರೆ ಅದು ಕಟ್ಟಿಗೆದು ಬೇಕು ಸರ್. ನಾಳೆ ನಾವು ತೀರ್ಕೊಂಡು ಬೇಕಂದ್ರೆ ನಮ್ಗೆ ವಯಕ್ಕೆ ತೇರನ್ನು ಕಟ್ಟಿಗೆದೇ ಬೇಕಂತೀವಿ ಸರ್. ಮತ್ತೆ ಆ ಸತ್ರನು ಸುಡಕ್ಕೆ ಕಟ್ಟಿಗೆನೇ ಬೇಕು ಸರ್. ಅಂದ್ರೆ ಕಟ್ಟಿಗೆ ತುಂಬಾ ಮಹತ್ವ ಇದೆ ಸರ್. ಇನ್ನು ಮಹತ್ವಗಳು ಹೇಳೋದಾದ್ರೆ ಸರ್, ಕೃಷಿ ಅರಣ್ಯದ್ದು ಮಣ್ಣು ಸವಕಳಿಗೆ ತಡೆಗಟ್ಟು ಸರ್. ಇತ್ತೀಚಿನ ದಿನಗಳಲ್ಲಿ ಫ್ಲಡ್ ಜಾಸ್ತಿ ಆಗ್ತಾ ಇದೆ ಸರ್, ನೆರೆಹೊಳೆ ಬರ್ತಾ ಇದೆ ಸರ್. ಯಾಕಂತಂದ್ರೆ ಅರಣ್ಯ ಕಡಿಮೆ ಆಗ್ತದೆ ಸರ್, ಗಿಡಗಳ ಒಳದಲ್ಲಿ ಇರ್ತಕ್ಕಂಥ ಗಿಡಗಳಿಗೂ ಮಾಯ ಆಗ್ತಾ ಇದೆ ಸರ್. ರೈತರು ಏನಾಗುತ್ತೆ, ತಪ್ಪು ಕಲ್ಪನೆ ಇದೆ ಸರ್. ಏನೋ ಹೊಲದಲ್ಲಿ ಗಿಡಗಳು ಬೆಳೆದು ಬಿಟ್ರೆ ಅದ್ರ ನೆರಳು ಬರುತ್ತೆ, ಅದರಿಂದ ಹಾಳಾಗುತ್ತೆ ಭೂಮಿ, ಹಾಗೆ ಹೀಗೆ ಅಂತ ತಪ್ಪು ಕಲ್ಪನೆ ಇದೆ ಸರ್. ಅದರಿಂದ ತಪ್ಪು ಕಲ್ಪನೆಯನ್ನು ತೆಗೆದಾಕ್ಬೇಕು ಸರ್. ಅದರಿಂದ ಏನಾದ್ರು ಮಣ್ಣು ಸವಕಳಿ ತಡೆಯಲ್ಲಿ ಬಹು ಮುಖ್ಯ ವಹಿಸ್ತವೆ ಸರ್ ಗಿಡಗಳು. ಅದಕ್ಕಾಗಿ ಗಿಡಗಳನ್ನು ರೈತರು ಬೆಳಿಬೇಕು. ಮತ್ತೆ ಗಿಡದ ಎಲೆಗಳು ಕೊಳೆತು ಗೊಬ್ಬರ ಆಗುತ್ತೆ. ಗೊಬ್ಬರ ಆಗೋದ್ರಿಂದ ಮಣ್ಣಿನ ಫಲವತ್ತೆ ಹೆಚ್ಚಾಗುತ್ತೆ ಸರ್. ಅಂದ್ರೆ ಇವರು ನಾವು ಹೊರಗಡೆ ಹೋಗಿ ಫರ್ಟಿಲೈಸರ್ ತಗೊಂಡು ಬರುವಂತ ಜರುರತೆ ಇಲ್ಲ ಸರ್. ಕೆಲವೊಂದು ಗಿಡಗಳಿದೆ, ಗ್ಲೀರಿಸೀಡಿಯಾ ಗಿಡ ಇದೆ ಸರ್, ಅದರೊಂದು ಗಿಡ ಬೆಳ್ಕೊಂಡು ನಾವು 2 ವರ್ಷಕ್ಕೊಮ್ಮೆ 1 ವರ್ಷಕ್ಕೊಮ್ಮೆ ಅದನ್ನು ಕಟ್ ಮಾಡ್ಕೊಂಡು ಸರ್, ಪ್ರೂನಿಂಗ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಅದರ ಎಲೆಗಳನ್ನು ನಾವು ಕೃಷಿ ಅರಣ್ಯ ಭೂಮಿಯಲ್ಲಿ ಹಾಯ್ಕೊಂಡು ಬಿಟ್ರೆ ಅದು ಏನಾಗುತ್ತೆ ಸರ್, ಗೊಬ್ಬರ ಆದಂಗೆ ಆಗುತ್ತೆ ಸರ್, ಹಸಿರೆಲೆ ಗೊಬ್ಬರ. ಹಸಿರೆಲೆ ಗೊಬ್ಬರ ಆಗುತ್ತೆ ಸರ್. ಅದರಿಂದ ರೈತರು ಹೊರಗಡೆ ತರತಕ್ಕಂಥ ಗೊಬ್ಬರ ಅಟ್ಲೀಸ್ಟ್ ನಾವು 50% ಆದರೂ ಕಮ್ಮಿ ಮಾಡಬಹುದು ಸರ್. ಅದರಿಂದ ರೈತರಿಗೆ ಹೊರೆ ಆಗಲ್ಲ ಸರ್. ಯಾಕಂದ್ರೆ ಹೊರಗಡೆ ಗೊಬ್ಬರ ತರಬೇಕಂದ್ರೆ ನಾವು 1,000 ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ ಸರ್. ಇದು ಗಿಡ ಬೆಳೆದ್ಬಿಟ್ರೆ ತನ್ನಿಚ್ಚಿಗೆ ತಾನೇ ಬೆಳೆಯುತ್ತೆ ಸರ್. ಅದಕ್ಕೇನು ಮ್ಯಾನೇಜ್ಮೆಂಟು ಬೇಕಾಗಿಲ್ಲ ಸರ್. ಮತ್ತೆ ನೆರಳು ಸರ್, ಇತ್ತೀಚಿನ ಗಿಡ ಇಲ್ಲ ಸರ್. ಸುರಪುರ ತಾಲೂಕಿನಲ್ಲಿ ಎಲ್ಲ ಬರೇ ಭತ್ತ ಬೆಳೀತಾ ಇದಾರೆ ಸರ್. ಎಲ್ಲಿ ಕುಂದ್ರಕ್ಕೂ ಜಾಗನೇ ಇಲ್ಲ ಸರ್. ಬ್ಯಾಸಗಿದಿಂದಾಗ ಹೊಲ ಕಡೆ ಹೋದ್ರೆ ನಿಮ್ಗೆ ಎಲ್ಲಿ ಒಂದು ಸೆಕೆಂಡ್ ನೆರಳು ಬೇಕಂದ್ರೆ ಯಾವ ಗಿಡ ಸಿಗುತ್ತೆ? ಬ್ಯಾಸಗಿ ಇಲ್ಲ ಸರ್. ಈಗ ಹೈದರಾಬಾದ್ ಕರ್ನಾಟಕ ಬ್ಯಾಸಗಿ ಎಲ್ಲ ಟೈಮ್ ಬ್ಯಾಸಗಿನೇ ಇದ್ದಂಗೆ ಸರ್. ನಾವು ಈ ಟೈಮ್ ಓದ್ಬಿಟ್ರೆ ಸರ್, ನಮ್ಮ ಮಧ್ಯಾಹ್ನ ಹೊಲದಾಗ ನಿಂದ ಒಂದು 2 ನಿಮಿಷ ನಿಂದ್ರಕ್ಕಾಗಲ್ಲ ಸರ್. ಎಲ್ಲಿ ಗಿಡ ಎಲ್ಲಿದ ಗಿಡ ಊಟ ಕೆಲಸ ಮಾಡಿದ್ಮೇಲೆ ಊಟ ಕುಂತೀವಿ ಅಂದ್ರೆ ಸರ್, ಬಿಸಿಲಲ್ಲೇ ಕುಂದಿರ್ಬೇಕು ಸರ್. ಹೈದರಾಬಾದ್ ಸೆಕೆಂಡ್ ವಿರಾಮ ಮಾಡ್ಬೇಕಪ್ಪ, ರೆಸ್ಟ್ ಹೋಗ್ಬೇಕು, ಬಿಸಿಲಲ್ಲೇ ನೆಲ್ಬೇಕು, ಇಲ್ಲಾಂದ್ರೆ ಕೆಲಸ ಮುಗಿದ್ರೆ ಸರ್ ತಕ್ಷಣನೇ ಮನೆಗೆ ಹೋಗಂಗಾಗ ಸರ್. ಅಂದ್ರೆ ತಾವು ಏನ್ ಹೇಳಿಕ್ ಇಷ್ಟಪಡ್ತೀವಿ ಸರ್, ಅಟ್ಲೀಸ್ಟ್ ಒಂದ್ ಹೊಲದ ಒಂದರ ಗಿಡ ಇರಲಿ. ಅಟ್ಲೀಸ್ಟ್ ನಾವು ದನ ಕರಗಳನ್ನು ತಗೊಂಡು ಹೋಗ್ತೀವಿ ಸರ್ ಹೊಲಕ್ಕೆ, ಅಲ್ಲಿ ಕಟ್ಟಬೇಕಂದ್ರೆ ಏನು ಬಿಸಿಲಾಗ ನಿಂದ್ರಸಕ್ಕಾಗಲ್ಲ ಸರ್. ಬಿಸಿಲಾಗ ನಿಂದ್ರಸಿ ಮತ್ತೆ ನೀರು ಬೇಕು, ಕೆಲವೊಂದ್ ಕಡೆ ನೀರು ಸಿಗಲ್ಲ. ಮತ್ತೆ ನಾವು ರೈತರು ಸ್ವಲ್ಪ ವಿಶ್ರಾಂತಿ ತಗೋಬೇಕು. ರೈತರ ಕೆಲಸ ಅಂದ್ರೆ ಸರ್, ಮಾರ್ನಿಂಗ್ ಇಂದ ಸಾಯಂಕಾಲದವರೆಗೆ ಅವ್ರ ಕೆಲಸ ಇರುತ್ತೆ. ಮತ್ತೆ ಬಿಸಿಲಾಗಂತ್ರ ಮಾರ್ನಿಂಗ್ ಸಾಯಂಕಾಲ ಮಾಡೋದು ತುಂಬಾನೇ ಕಷ್ಟ ಸರ್. ಅದಕ್ಕೆ ರೈತರು ಅಟ್ ಲೀಸ್ಟ್ ಅವ್ರ ಹೊಲಗಳ ಬದುಗಳಲ್ಲಿ ಒಂದು ನಾಲ್ಕೈದು ಗಿಡಗಳಿರಲಿ ದೊಡ್ಡದು, ನಮ್ಗೆ ಇಲ್ಲಿ ಬರತಕ್ಕಂಥ ಗಿಡಗಳನ್ನೇ ಬೆಳಿಬಹುದು. ಉದಾಹರಣೆಗೆ ನಾವು ಬೇವಿನ ಗಿಡ ಬೆಳಿಬಹುದು, ಹುಣಸೆ ಗಿಡ ಬೆಳೆದು, ಮಾವಿನ ಗಿಡ ಬೆಳಿಬಹುದು, ನುಗ್ಗೆ ಗಿಡ ಬೆಳಿಬಹುದು, ಹೆಬ್ಬೇವು ಬೆಳೆದು, ಶ್ರೀಗಂಧ, ರಕ್ತ ಚಂದಗ, ಸಾಗುವಾನಿ, ಇಂಥವೆಲ್ಲ ಗಿಡಗಳನ್ನು ರೈತರು ಬೆಳ್ಕೊಂಡು ಉತ್ತಮವಾದ ಆದಾಯವನ್ನು ತಗೋಬಹುದು ಸರ್. ಸರ್, ಇನ್ನೊಂದು ಈ ಯಾರದೋ ರೈತರ ಹೊಲದೊಳಗ ಈ ಹಳ್ಳ ಹೋಗೋದಂತೀವಲ್ಲ, ಅಲ್ಲಿ ಬಿದಿರು ಏನಾದರೂ ಹಚ್ಚಬಹುದು ಹೆಂಗಂತ? ಹಾ ಸರ್, ಬಿದಿರು ಉತ್ತಮವಾದ ಸರ್. ಬಿದಿರು ಯಾಕಂತ ಸರ್, ಅದರದ್ದು ರೂಟ್ ರೈಸೋಮ್ ಅಂತೀವಿ ಸರ್. ಆ ರೈಸೋಮ್ದ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಬೆಳಕೊಂತ ಹೋಗುತ್ತೆ ಸರ್. ಒಂದು ನಾವು ಒಂದು 10 ಬಿದಿರು ಹಚ್ಚಿದ್ರೆ ಅದು ಹಾಗೆ ಬೆಳಕೊಂತ ಹೋಗುತ್ತೆ ಸರ್. ಅಲ್ಲಿ ಮತ್ತೆ ಜಾಸ್ತಿ ನೀರು ಬಂದ್ರು ಸರ್, ಒಂದ್ ವೇಳೆ ಮಳೆಗಾಲದಲ್ಲಿ ನೀರು ಬಂದ್ರು ಅದು ಬಿರುದು ಹರ್ಕೊಂಡು ಹೋಗುತ್ತೆ ಸರ್. ಅಲ್ಲಿ ಮತ್ತೆ ಮಳೆ ನೀರನ್ನು ತಡೆಗಟ್ಟುತ್ತೆ ಸರ್. ದಬಾಶೆ ಹೋಗು ಈಗ ವೇಗವಾಗಿ ಹೋಗ್ತದೆ, ಅದು ಸೊಕಾಸ ಹೋಗುತ್ತೆ ಸರ್. ಮತ್ತೆ ಮಣ್ಣು ಹರಿದು ಹೋಗುದು ಸರ್. ಫಲವತ್ತಾದ ಭೂಮಿ ಇರುತ್ತೆ ಸರ್. ಹೊಲದ ದಂಡಿಗೆ ಏನಾದ್ರೂ ಹಳ್ಳ ಹೋಗ್ತಿದ್ರೆ ಅಲ್ಲಿ ದಂಡಿಗೆ ಗುಂಟನ್ನು ನಾವು ಏನಾದರೂ ಬಿದಿರು ಬೆಳೆದಿದ್ದೆ ಆದಲ್ಲಿ ಫಲವತ್ತಾದ ಮಣ್ಣು ಹರಿದು ಹೋಗೋದನ್ನು ನಾವು ತಡೆಗಟ್ಟಬಹುದು ಸರ್. ಮತ್ತು ಆ ಬಿದಿರನ್ನು ನಾವು ಕೃಷಿಯಲ್ಲಿ ಹೇಗೆ ಬೇಕಾಗುತ್ತೆ, ನಾವು ಏನೋ ಒಂದು ಸಣ್ಣ ಗುಡಿಸಲು ಹಾಕೋಬಹುದಪ್ಪ, ರಾತ್ರಿನೂ ಕೆಲಸ ಇರುತ್ತೆ ಅಥವಾ ಮುಂಜಾನೆ ಹೋದ್ರೂ ಏನಾದರೂ ಮಾಡಬೇಕಾಗಿತ್ತು, ಒಂದು ಸಣ್ಣ ಗುಡಿಸಲು ಅಥವಾ ಶೆಡ್ ಹಾಕೋಗೋ, ಮತ್ತು ಏನೋ ನಾವು ವರ್ಮಿ ಕಾಂಪೋಸ್ಟ್ ಮಾಡ್ತಾ ಇದ್ವಿ ಅದಕ್ಕೆ ನೆರಳು ಬೇಕು ಅಂತಂದ್ರೆ ಸರ್, ಇದನ್ನು ನಾವು ಬಿದಿರನ್ನೇ ಉಪಯೋಗ ಮಾಡಿಕೊಂಡು ನೆರಳಿನ ಶೆಡ್ ಎಲ್ಲ ಮಾಡ್ಕೋಬಹುದು ಸರ್. ಮತ್ತೆ ಏನಿ ಮಾಡ್ಕೋಬಹುದು ಚಿಡಿ ಚಿಡಿ? ಹಾ ಸರ್, ಏನಿ ಮಾಡ್ಕೋಬಹುದು ರೈತರಿಗೆ, ಇನ್ಯಾವುದೇ ರೈತರಿಗೆ ವುಡ್ ಬೇಕೇ ಬೇಕು ಸರ್. ಕಟ್ಟಿಗೆ ಆಗಲಿ, ಬಿದಿರಾಗಲಿ, ಅದಕ್ಕೆ ಮನೆಗಳ ಕೆಲಸಗಳಲ್ಲಿ ಎಲ್ಲ ಬೇಕಾಗುತ್ತೆ ಸರ್. ಮತ್ತೆ ದನಕರುಗಳಿಗೆ ಏನಾದರೂ ನಾವು ಸಣ್ಣದ ಶೆಡ್ ಮಾಡಬೇಕಾಗಿತ್ತು ಸರ್, ಮನೆ ಥರ ಮಾಡಬೇಕಾಗಿತ್ತು. ಈ ಬಿದಿರನ್ನೇ ಬೆಳಿಲಿಕ್ಕೆ ಸಾಧ್ಯ ಬೆಳೆದ್ರೆ ಲಾಭ ಆಗ್ತಂತ್ರಿ? ಹಾ ಸರ್, ಬಿದಿರನ್ನು ಬೆಳಿಬಹುದು ಸರ್. ಬಿದಿರಿನ ಜೊತೆ ಮತ್ತೆ ಬೇರೆ ಬೇರೆ ಗಿಡಗಳು ಬೆಳೆಯುವುದು ಸರ್. ನಾವು ನೀವು ಹೇಳೋ ಪ್ರಕಾರ ವೇಸ್ಟ್ ಲ್ಯಾಂಡ್ ಅನ್ಸುತ್ತೆ ಸರ್. ಯಾಕಂದ್ರೆ ಕೆಲವೊಂದು ಕಡೆ ದೊಡ್ಡ ದೊಡ್ಡ ರೈತರು ಇರುತ್ತೆ ಸರ್, 100 ಎಕರೆ 200 ಎಕರೆ ಇರುತ್ತೆ, ಅಥವಾ ಕೆಲವೊಂದು ಕಡೆ ಭೂಮಿ ಸರಿಯಾಗಿರಲ್ಲ ಸರ್. ಅಂತ ಭೂಮಿಗಳಲ್ಲಿ ಸರ್ ಗಿಡಗಳು ಬೆಳೆಯೋದು ಬಹಳ ಉತ್ತಮ ಸರ್. ಫಸ್ಟ್ಗೆ ಒಂದು ಮೊದಲನೇ ವರ್ಷ ಸರ್ ಗಿಡಗಳ ಚಿನ್ನಕ್ಕೆ ಒಂದು ವರ್ಷ 2 ವರ್ಷ ಅದಕ್ಕೆ ಸ್ವಲ್ಪ ನೀರಿನ ಅವಶ್ಯಕತೆ ಇರುತ್ತೆ ಸರ್. ಮತ್ತೆ ಭೂಮಿ ಫಲವತ್ತತೆ ಇಲ್ಲದೆ ಇದ್ದಲ್ಲಿ ವರ್ಮಿ ಕಾಂಪೋಸ್ಟ್ ಅನ್ನು ಹಾಕ್ಬೋದು ಸರ್. ಮತ್ತೆ ತಿಪ್ಪೆ ಗೊಬ್ಬರಗಳನ್ನು ಹಾಕ್ಬೋದು ಸರ್. ದೊಡ್ಡ ದೊಡ್ಡ ಪಿಟ್ಟು ಬಡಿಸಿ ಅದಕ್ಕೆ ತಿಪ್ಪೆ ಗೊಬ್ಬರ ಮತ್ತೆ ವರ್ಮಿ ಕಾಲಿಂದ 11,000 ಟನ್ ಇದೆ ಸರ್. ಒಂದು ಗಿಡ ನಾವು 8-10 ವರ್ಷದ ಗಿಡ ಇತ್ತಂದ್ರೆ 2 ಟನ್ ಬರುತ್ತೆ ಸರ್. ಅಂದ್ರೆ 22,000 ರೂಪಾಯಿಗಳಿಗೂ ರೈತರಿಗೆ ಆದಾಯ ಸಿಗುತ್ತೆ ಸರ್. ಮತ್ತೆ ನುಗ್ಗೆ ಗಿಡನೂ ಬೆಳಿಬಹುದು ಸರ್. ವೇಸ್ಟ್ ಲ್ಯಾಂಡ್ ಇದ್ರೆ ನುಗ್ಗೆ ಗಿಡಗಳನ್ನು ಬೆಳೆಯೋದ್ರಿಂದ ರೈತರು ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಸರ್ 60 ರೂಪಾಯಿ ಅಂದ್ರೆ ನಮ್ಮ ಗುಲ್ಬರ್ಗ ಮಾರುಕಟ್ಟೆ ಇಲ್ಲಿ ಲೋಕಲ್ ಮಾರುಕಟ್ಟೆಯಲ್ಲಿ 60, ಬೆಂಗಳೂರು ಅಂತ ಸಿಟಿಯಲ್ಲಿ ಸರ್ 80-100 ರೂಪಾಯಿವರೆಗೂ ನುಗ್ಗೆ ಹೋಗುತ್ತೆ ಸರ್ ಒಂದೊಂದು ಗಿಡಕ್ಕೆ. ಈಗ ಸಪೋಸ್ ಒಂದು 100 ಗಿಡನೇ ಹಚ್ಚಿದ್ರೆ ರೈತರೇ ಅಂತಂತಂದ್ರೆ ಸರ್ ಒಂದು ಗಿಡಕ್ಕೆ 25 ಕೆಜಿ ಸಿಕ್ಕರೂ 2,500 ಕೆಜಿ ಆಗುತ್ತೆ ಸರ್. ಅದರಿಂದ ರೈತರಿಗೆ ಏನಿಲ್ಲ ಅಂದ್ರೆ 1.5 ಲಕ್ಷ ಸಿಗುತ್ತೆ ಸರ್. ಹಾಗೆ ಹೆಬ್ಬೇವನ್ನು ಬೆಳ್ಕೋಬಹುದು ಸರ್, ಶ್ರೀಗಂಧ ಬೆಳ್ಕೋಬಹುದು, ಮತ್ತೆ ನಮ್ಮ ಹೈದರಾಬಾದ್ ಕರ್ನಾಟಕ ಬೇವನ್ನು ಬೆಳ್ಕೋಬಹುದು ಸರ್. ಬೇವಿಲಿಂದನೂ ನಡಬರ್ಕ ಆದಾಯ ಸಿಗುತ್ತೆ ಸರ್. ಹೇಗೆ ಅಂತಂದ್ರೆ ಪ್ರತಿ ವರ್ಷ ಅದ್ರ ಬೀಜ ಬಿಡುತ್ತೆ ಸರ್. ಬೀಜ ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ತುಂಬಾನೇ ಬೇಡಿಕೆ ಇದೆ ಸರ್. ಬೇವಿನ ಬೀಜ, ಬೇವಿನ ಹಿಂಡಿ, ಬೇವಿನ ಎಣ್ಣೆ. ನಮ್ಮ ರಾಯಚೂರು ಯೂನಿವರ್ಸಿಟಿ ಸರ್, ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಮ್ದು ಒಂದೇ ಮಷಿನ್ ಇದೆ ಸರ್, ಬೇವಿನ ಹಿಂಡಿ ಮಾಡುವುದು, ಮತ್ತೆ ಅಲ್ಲಿ ಬೇವಿನ ಎಣ್ಣೆನೂ ತೆಗಿತಾ ಇದ್ದಾರೆ ಸರ್. ಅಲ್ಲಿ 900 ರೂಪಾಯಿ ಕ್ವಿಂಟಲ್ ರೈತರದ್ದು ಬೇವಿನ ಬೀಜ ತಗೋತಾ ಇದ್ದಾರೆ ಸರ್. ಅದರಲ್ಲಿ ತುಂಬಾನೇ ಬೇಡಿಕೆ ಇದೆ ಸರ್. ರೈತರ ಬೀಜ ಸಿಗ್ತಾ ಇಲ್ಲ ಸರ್ ಬೇಕಂದ್ರೆ. ಈಗ ರೈತರು ಬಹಳ ಏನಂದ್ರೆ ಏನ್ ಬಿಡು ಇದೇನ್ ಬೀಜ ಎದಕ್ ಬರುತ್ತೆ ಕೆಲಸ ಅಂತಂತ. ನಾವು ಬೇಸಿಗೆಯಲ್ಲಿ ರೈತರು ಫ್ರೀ ಆಗಿರ್ತಾರೆ, ಕೆಲಸನೂ ಇರಲ್ಲ, ಅಂತ ಸಮಯದಲ್ಲಿ ಬೇವಿನ ಒಳಗಳಲ್ಲಿ ಬೇವಿನ ಗಿಡ ಇರುತ್ತೆ ಸರ್. ಬೇವಿನ ಬೀಜಗಳನ್ನು ಕಲೆಕ್ಟ್ ಮಾಡ್ಕೊಂಡು ಆ ಬೇವಿನ ಹಿಂಡಿಯನ್ನು ತೆಗೆಸೋಬಹುದು ಅಥವಾ ಎಣ್ಣೆಯನ್ನು ತಗೋಬಹುದು, ಇಲ್ಲಾಂತ ನಾವು ಬೇವಿನ ಬೀಜ ಮಾರಬಹುದು ಸರ್. ಒಂದು ಬೇಡ 2 ಲೇಬರ್ ಹಚ್ಚಿದ್ರು ಸಫಿಸಿಯಂಟ್ ಸಿಗುತ್ತೆ. ಒಂದು ಕ್ವಿಂಟಲ್ಗೆ 900 ರೂಪಾಯಿ ಸಿಗುತ್ತೆ ಸರ್. ನಾವೇನಾದ್ರೂ 20 ಕ್ವಿಂಟಲ್ ಮಾಡಿದ್ವಿ ಅಂತಂದ್ರೆ 18,000 ಸಿಗುತ್ತೆ ಸರ್. ಒಂದು 100 ಗಿಡದ್ದೆ ಒಂದು ಗಿಡಕ್ಕೆ ಏನಿಲ್ಲಂದ್ರೆ 20 ಕೆಜಿ ಸಿಕ್ಕರೆ ಸರ್. 18,000 ಒಂದು ಸಮ್ಮರ್ ಅಲ್ಲಿ ಅವ್ರ ಮನೆ ಖರ್ಚಿಗೆ ಆಗುತ್ತೆ ಸರ್. ಏನಿಲ್ಲ ಎಕ್ಸ್ಟ್ರಾ ಇನ್ಕಮ್ ಆಗ್ತದೆ, ಎಕ್ಸ್ಟ್ರಾ ಇನ್ಕಮ್ ಆಗುತ್ತೆ ಸರ್. ಮತ್ತೆ ನಾವು ಅದನ್ನು ವೇಸ್ಟ್ ಲ್ಯಾಂಡ್ ಅನ್ನು ಉಪಯೋಗ ಮಾಡಿದಂಗೆ ಆಗುತ್ತೆ ಸರ್. ನಾವು ಬಂಜರಾಗಿ ಹಂಗೆ ಬಿಡುವುದು ಬಂದು ಅದರಿಂದ ಆದಾಯ ಸಿಗುತ್ತೆ ಸರ್. ಮತ್ತೆ ಅದರಿಂದ ಕಟ್ಟಿಗೆ ಬರುತ್ತೆ ಸರ್ ಲಾಭ. ಪ್ರತಿ ವರ್ಷ ಆದಾಯ ಸಿಕ್ಕಂಗೆ ಆಗುತ್ತೆ ಸರ್. ಅಂಟು ಸಹಿತ ಬರ್ತದೆ ಅಂಟು ಎಲ್ಲ ಸರ್. ನಾವು ಏನಂತೀವಿ ಸರ್, ಬೇಕರಿ ಗೀಕರಿಯಲ್ಲೆಲ್ಲ ಉಪಯೋಗ ಮಾಡ್ತಾರೆ, ಮತ್ತೆ ಗಮ್ ಆಗಿ ಯೂಸ್ ಮಾಡ್ತಾರೆ ಸರ್. ಅದನ್ನೆಲ್ಲ ಉಪಯೋಗ ಮಾಡ್ಕೋದು ಸರ್. ಈಗ ಇಷ್ಟೆಲ್ಲ ಲಾಭಗಳು ತಾವು ಕೃಷಿ ಅರಣ್ಯ ಪದ್ಧತಿ ಅನುಸರಿಸಿದ ಸಾಕಷ್ಟು ಲಾಭದ ಅಂತ ತಾವು ತಿಳಿಸ್ಕೊಟ್ರಿ ಶಿವಪುತ್ರಪುರ. ಮತ್ತೆ ಇದನ್ನ ಪ್ರೋತ್ಸಾಹ ಮಾಡ್ಲಿಕ್ಕೆ ಸರ್ಕಾರದಿಂದ ಏನಾದರೂ ಯೋಜನೆಗಳು ಅದಾವ ಅಂತ? ಹಾ ಸರ್, ಕೃಷಿ ಅರಣ್ಯ ಪದ್ಧತಿಯಲ್ಲಿ ನಮ್ಮದೇ ಆದ ಸರ್ಕಾರ ಕರ್ನಾಟಕ ಸರ್ಕಾರ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ ಇದೆ ಸರ್. ಅದರಿಗೆ ರೈತರಿಗೆ ಒಂದು 400 ಗಿಡಕ್ಕೆ ಸರ್, 400 ಗಿಡಕ್ಕೆ ಪ್ರೋತ್ಸಾಹನ ಅಂತ 100 ರೂಪಾಯಿ ಕೊಡ್ತಾ ಇದ್ದಾರೆ ಸರ್. ಮೊದಲನೇ ವರ್ಷದಾಗಿ 30 ರೂಪಾಯಿ ಕೊಡ್ತಾ ಇದ್ದಾರೆ ಸರ್. ಎರಡನೇ ವರ್ಷ, ಹಾ ಒಂದು ಗಿಡಕ್ಕೆ ಸರ್, ಎರಡನೇ ವರ್ಷ ಸರ್ 30 ರೂಪಾಯಿ, ಮೂರನೇ ವರ್ಷ 40 ರೂಪಾಯಿ, ಹೀಗೆ ಅವರು 100 ರೂಪಾಯಿ ಟೋಟಲ್ ಒಂದು ಗಿಡಕ್ಕೆ ಕೊಡ್ತಾ ಇದ್ದಾರೆ ಸರ್. ಅದೊಂದು ಒಂದು 400 ಗಿಡಕ್ಕೆ ಅವ್ರು ಕೊಡ್ತಾ ಇದಾರೆ ಸರ್. ಅಂದ್ರೆ 40,000 ರೂಪಾಯಿ ಅವ್ರಿಗೆ ರೈತರಿಗೆ ಲಾಭ ಆಗುತ್ತೆ ಸರ್. ಮತ್ತೆ ಸೀಡ್ಲಿಂಗ್ ಸರ್, ಅವ್ರಿಗೆ ಬೇಕಂತ ಸಸಿಗಳು ಸರ್. ಸಾಮಾಜಿಕ ಅರಣ್ಯ ವಿಭಾಗದಲ್ಲಿ ರೈತರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಸರ್ 3-4 ರೂಪಾಯಿಗೆ ಒಂದು ಸಸಿಗಳು ಸಿಗುತ್ತೆ. ಅದೇ ಹೊರಗಡೆ ಹೋದ್ರೆ ಸರ್ ಅವರು 100 ರೂಪಾಯಿ 50 ರೂಪಾಯಿ ಕೊಟ್ಟು ತರ್ಬೋದು ಸರ್. ಸರ್ಕಾರದ ಯೋಜನೆ ಇದೆ ಸರ್, ಸರ್ಕಾರದಿಂದ ಅವರು ರೈತರನ್ನು ಲಾಭ ತಗೋದು 3-4 ರೂಪಾಯಿದಲ್ಲಿ ಒಂದೊಂದು ಗಿಡಗಳನ್ನು ತಂದು ಬೆಳಿಬೋದು ಸರ್. ಮತ್ತೆ ಬಿ ಪಿ ಎಲ್ ದರಿಗೆ ಸರ್ ಅವ್ರಿಗೆ ಉಚಿತವಾಗಿ ಸೀಡ್ಲಿಂಗ್ಸ್ ಕೊಡ್ತಾರೆ ಸರ್. ಉಚಿತವಾಗಿ ಸೀಡ್ಲಿಂಗ್ಸ್ ಕೊಟ್ಟು ಮತ್ತೆ ಅವ್ರ ಮೇಂಟೆನೆನ್ಸ್ ಇದೆಲ್ಲ ಪ್ರೋತ್ಸಾಹ ಯೋಜನೆ 100 ರೂಪಾಯಿನ ಕೊಡ್ತಾ ಇದಾರೆ ಸರ್. ರೈತರಿಗೆ ಕೆಳಗಿರೋರಿಗೆ ಉಚಿತವಾಗಿ ಕೊಡ್ತಾ ಇದಾರೆ ಸರ್. ಸಿಗೋದಲ್ಲ ಸರ್, ಹಸಿರು ಮೇವು ಸಿಗಲ್ಲ. ಅವಾಗ ಹಸಿರಿನ ಮೇವಿನ ಗಿಡಗಳು ಬೆಳೆಯೋದ್ರಿಂದ ರೈತರು ಸಮ್ಮರದಲ್ಲಿ ಏನಾಗುತ್ತೆ ಸರ್, ಅವರು ಒಂದು ಗಿಡಗಳನ್ನು ಪ್ರೂನಿಂಗ್ ಮಾಡ್ಕೊಂಡು ಅಥವಾ ಕಟ್ ಮಾಡ್ಕೊಂಡು ಅದರಿಂದ ಹಸಿರಲ್ಲಿ ಒಂದು ಮೇವನ್ನ ದನಗಳಿಗೆ ಉಪಯೋಗ ಮಾಡ್ಕೊಂಡಲ್ಲಿ ಸರ್ ಒಂದು ಅವ್ರ ಆದಾಯ ಹೆಚ್ಚಾಗುತ್ತೆ ಸರ್. ಯಾಕಂತಂದ್ರೆ ಮೇವು